ಜಗ ಒಂದಿದ್ದಗೆ ಆರತಿಯ ತೀರೆ ಆರತಿ ಬೆಳಗಿದೆ ಗಜಮುಖ ಪಾಂಡವರಲ್ಲಿ ಸಂಜಯ ಬಂದಾವಾಗ ಧರ್ಮರಾಜ ಹೇಳಿದ್ದೇನು, ಯುದ್ಧವೇ ಆಗಲಿ ಸಂಧಿಯೇ ಆಗಲಿ ಕೌರವರಲ್ಲಿ ಮಾತನಾಡುವುದಕ್ಕೆ ನಮ್ಮ ಒಡೆಯ ಕೃಷ್ಣ ಬರ್ತಾನೆ ಎಂಬುದಾಗಿ. ನಾವು ಈ ಮಾತನ್ನು ಅರ್ಥೈಸಿದ್ದು ಹೇಗೆ? ನಮ್ಮ ಸಂಬಂಧವನ್ನು ನಾವು ಒಡೆಯುವುದಿಲ್ಲ, ಒಡೆಯ ಅಂತ. ಕೌರವ ಪಾಂಡವರ ಮಧ್ಯದಲ್ಲಿ ಹುಟ್ಟಿಕೊಂಡ ಬೆಂಕಿಗೆ ತುಪ್ಪವನ್ನೋ ನೀರನ್ನೋ ಎರೆಯುವ ತೀರ್ಮಾನವನ್ನು ಸುಯೋಧನಿಗೆ ಬಿಟ್ಟಿದ್ದಾಗಿದೆ. ಆ ದಿಸೆಯಲ್ಲಿ ಸಂಧಾನಕ್ಕೆ ಅಂತ ನಾನು ಬಂದದ್ದು ಆಯ್ತು, ಪ್ರಪಂಚದ ಮುಖಕ್ಕೆ ಸಂಧಾನವನ್ನ ಮುರಿದದ್ದು ಆಯ್ತು. ಆದರೆ ಸತ್ಯಾಂಶ ಬೇರೆಯೇ ಇದೆ. ಕೌರವ ಪಾಂಡವರ ಮಧ್ಯದ ಸಂಧಾನ ಮುರಿದರು, ಕೃಷ್ಣ ಗೌರವರ ಮಧ್ಯೆ ಸಂಧಿ ಏರ್ಪಟ್ಟಿದೆ. ದೌಷ್ಟ್ಯದಿಂದಲೇ ಕಾಲ ಕಳೆಯೋ ತನ್ನವರೊಂದಿಗೆ ಇಹಲೋಕ ಯಾತ್ರೆಯನ್ನು ಪೂರೈಸುತ್ತೇನೆ, ನಿನ್ನ ಪದತಲದಲ್ಲಿ ನಮ್ಮೆಲ್ಲರ ತಲೆಯನ್ನ ಕೊಡುವುದಕ್ಕೆ ಕಾರಣೀಕೃತ ದಾನ ಆಗ್ತೇನೆ ಅಂತ ಹೇಳಿ ದುರವೀಳ್ಯವನ್ನ ಇತ್ತಿದ್ದಾನೆ. ಆದರೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ನಮ್ಮ ಸಂಧಾನ ಏರ್ಪಡಬೇಕಾಗಿದೆ, ಅವನೇ ಕರ್ಣ. ಕರೆದು ಮಾತನಾಡಿಸ್ತೇನೆ. ಕರ್ಣ ದೇವ ನಮೋ ನಮಃ. ಅಷ್ಟಾಂಗ ಪೂಜೆ ಮಾಡಿ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಇಷ್ಟಾರ್ಥ ಬೇಡುವ ಭಾಗ್ಯ ನನಗಿಲ್ಲ. ಮನಸ್ಸಿನಲ್ಲಿಯೇ ನಿನಗೆ ಪೂಜೆ ಸಲ್ಲಿಸುತ್ತಾ ಇದ್ದೇನೆ, ಸ್ವೀಕರಿಸಬೇಕು. ಕೆಲವು ಕ್ಷಣಗಳ ಹಿಂದೆ ಸುಯೋಧನ ಆರ್ಭಟಿಸಿದ್ದನಲ್ಲ, ನಮ್ಮ ಸಭೆಗೆ ಬಂದು ನಮ್ಮವರನ್ನೇ ಓಡೆಯುವ ತಂತ್ರಗಾರಿಕೆ ಕಾಣಿಸಿದ ಕೃಷ್ಣನನ್ನ ಗಟ್ಟಿ ಎಂದಾಗ ನಾನೂ ಮುಂದಾದವನಿ. ಆದರೆ ಯಾಕೆ? ನನ್ನ ಉದ್ದೇಶ ಕಟ್ಟಲಿಕ್ಕಲ್ಲ, ನಿನ್ನನ್ನ ಮುಟ್ಟುವುದಕ್ಕೆ. ಆದರೆ ನನ್ನಿಂದ ಯಾವುದೂ ಆಗಲಿಲ್ಲ ಅಂತಲೇ ನಾನು ದೂರ ನಿಂತಿದ್ದೇನೆ. ನೀನು ದೂರವನಲ್ಲ, ಹತ್ತಿರದವನೇ ಎಂಬುದನ್ನು ತಿಳಿಸುವುದಕ್ಕಾಗಿ ಕರೆದದ್ದು. ದೂರ ಬೇಡ, ದೂರ ಬೇಡ, ಹತ್ತಿರವ. ನಿನ್ನನ್ನು ದೂರೋದಕ್ಕೆ ನಾನ್ಯಾರು ದೇವ? ಹತ್ತಿರ ಅಂದರೆ ಎಷ್ಟು ಹತ್ತಿರ ಎಂಬುದೇ ಅರ್ಥ ಆಗಲಿಲ್ಲ. ಪಾಂಡವರು ನನಗೆಷ್ಟು ಹತ್ತಿರದವರು ಅಷ್ಟು ಹತ್ತಿರಕ್ಕೆ. ಅದೇ ನನಗೆ ಅರ್ಥವಾಗಿದೆ. ನನ್ನಲ್ಲಿಯೇ ನಾನು ವಿಚಾರಿಸಿದೆ, ಎಷ್ಟು ವಿಚಾರಿಸಿದ್ರೂ ಅರ್ಥ ಆಗಲಿಲ್ಲ. ನನ್ನಲ್ಲಿಯೇ ನಾನು ವಿಚಾರಿಸಿ ತಲೆಕೆಡಿಸಿಕೊಳ್ಳುವುದಕ್ಕಿಂತ ನಿನ್ನ ಬಾಯಿಂದಲೇ ಕೇಳೋಣ ಅಂತ ಆಸೆ. ಹೌದು ಕರ್ಣ, ನೀನು ಯಾರು, ನಿನ್ನ ಅಪ್ಪ ಯಾರು ಗೊತ್ತೋ? ತರಣಿ ಜಲಾಲಿಸುವರ್ಗೆ ನಿನ್ನಂಗಿನ್ನು ತುರುಳ ಗೌರವನ ಓಲೈಸುವ ಹೀನತ್ವ ತರವೇ ನಿನ್ನಂಗಿನ್ನು ತುರುಳ ಗೌರವನ ಓಲೈಸುವ ಹೀನತ್ವ ತರವೇ ನಿನ್ನಂಗಿನ್ನು ತರವೇ ಬೆಳಕನ್ನು ನೀಡುವ ಸೂರ್ಯನ ಪುತ್ರನಾಗಿಯೂ ಬದುಕಿನ ಬೆಳಕನ್ನು ಹುಡುಕುತ್ತಿರುವ ನತದೃಷ್ಟ ಕರ್ಣ ಅಂತ ಹೇಳಿದರೆ ನೀನು ನಂಬುತ್ತೀಯೋ? ದೇವರ ಮುಖದಿಂದ ಬಂದ ಮಾತು ಸುಳ್ಳು ಎಂಬುದಾಗಿ ತಿಳಿಯುವ ಹೇಳುವ ಆ ದಾಷ್ಟ್ಯ ನನಗಿಲ್ಲ ಸ್ವಾಮಿ. ಆದ್ರೆ ಈ ಸಿಹಿಯಾದ ಸತ್ಯವನ್ನ ಅರಗಿಸಿಕೊಳ್ಳುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲವಲ್ಲ. ಸತ್ಯದಿಂದ ಬಹಳ ದೂರದಲ್ಲಿ ನಾವು ಬದುಕ್ತಾ ಇದ್ರೆ ಸತ್ಯವನ್ನು ನೋಡುವುದು ಕಷ್ಟ. ಹಾಗಾಗಿ ನಿನ್ನನ್ನು ಸತ್ಯದ ಹತ್ತಿರಕ್ಕೆ ಕರೆದು ತರುತ್ತಾ ಇದ್ದೇನೆ. ಕುಂತಿದೇವಿ ಮಕ್ಕಳನ್ನು ಪಡೆದದ್ದು ದೂರ್ವಾಸುರ ಅನುಗ್ರಹ ರೂಪದ ಮಂತ್ರದಿಂದ. ಮದುವೆಗೆ ಮುಂಚೆಯೇ ಮಕ್ಕಳ ಬಗ್ಗಾಗಿ ದೇವತೆಗಳನ್ನು ಒಲಿಸಿಕೊಳ್ಳುವ ಮಂತ್ರೋಪದೇಶವಾದ್ದರಿಂದ ಕುತೂಹಲವನ್ನು ತಡೆಯಲಾರದ ಕುಂತಿದೇವಿ ಸೂರ್ಯ ಮಂತ್ರವನ್ನ ಜಪಿಸಿಯಾಯಿತು. ಅದರ ಫಲವೇ ಸೂರ್ಯನ ಮಗನಾಗಿ ನೀನು ಕುಂತಿಯ ಮಡಿಲನ್ನೇರಿದ್ದು. ಸ್ವಾಮಿ, ಇದು ನಿಜವಾದದ್ದೇ. ಹಾ, ಲೋಕವೇ ಹೋರಾಡು ಕೊಂಡಾಡುವಂತಹ ಪಾಂಡವರ ಹೆತ್ತಮ್ಮ ಕುಂತಿ ನನಗೂ ತಾಯಿ. ಆಹಾ ಆಹಾ, ಈ ಆನಂದವನ್ನ ತಡೆದುಕೊಳ್ಳುವುದಕ್ಕೆ ಕಷ್ಟವಾಗ್ತಾ ಇದೆ. ಸ್ವಾಮಿ, ನನ್ನವರಿಗೆಲ್ಲ ಈ ಆನಂದದ ಸಮಾಚಾರವನ್ನ ತಿಳಿಸಬೇಕು. ಕರ್ಣ ಸೂತ ಪುತ್ರನಲ್ಲ, ಸೂರ್ಯ ಪುತ್ರ, ಕುಂತಿ ಪುತ್ರ ಎನ್ನುವುದನ್ನ ತಿಳಿಸಬೇಕು ದೇವ, ತಿಳಿಸಬೇಕು. ನಿನ್ನ ಸಂತೋಷ ನಮ್ಮ ಸಂತೋಷವೂ ಹೌದು. ಈ ಕರ್ಣಾನಂದ ಶಾಶ್ವತವಾಗಬೇಕಿದ್ರೆ ನೀನು ತ್ಯಾಗವನ್ನು ಮಾಡಬೇಕಾಗ್ತದೆ. ಹೇಳು ಕೃಷ್ಣ, ನನ್ನಿಂದ ಸಾಧ್ಯವಾದ ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧ. ನೀನು ಕೌರವನ ಒಡನಾಟವನ್ನ ಬಿಡಬೇಕು. ಲೋಕದ ಹಿತವನ್ನೇ ಬಯಸಿ ಬೆಳಗುವ ಸೂರ್ಯನ ಮಗನಿಗೆ ದುರುಳತನವನ್ನೇ ಮೈಗೂಡಿಸಿಕೊಂಡ ಕೌರವನ ಸ್ನೇಹ ತರವಲ್ಲ. ಹೀನ ಕುಲದವನು ತಾನು ಅಂತ ತಿಳಿದು ಹೀನ ವೃತ್ತಿಯವನೊಡನೆ ಒಡನಾಡಿ ಹೀನ ಕೆಲಸಗಳನ್ನು ಮಾಡಿದ್ದು ಸಾಕು. ನನ್ನೊಡನೆ ಬಾ. ದೃಢತಿ ಬಾರೆಲ್ಲೋಳು ಸಲಗುವೆ ನಿಲ್ಲನು. ದೃಢತಿ ಬಾರೆಲ್ಲೋಳು ಸಲಗುವೆ ನಿನ್ನನು. ಪಡವಿಯ ನೀನೆ ಆಳು, ಪಡವಿಯ ನೀನೆ ಆಳು. ಎಡದಲ್ಲಿ ಪುರುಷೇನೆ ಬಲತಿ ಪಾಂಡವರಿರಲು, ನಡುವೆ ಕದ್ದುಗೆಯ ನೇರು. ಎಡದಲ್ಲಿ ಬಲದಿ ಪಾಂಡವರಿರಲು, ನಡುವೆ ಗದ್ದುಗೆಯ ಏರೋ. ನಡುವೆ ಗದ್ದುಗೆಯ ಏರು. ಕರ್ಣಾಲಿಲ್ಲದು ಹೋಯ್ದಾಟದ ಜೀವನವಾದ್ದರಿಂದ ನ್ಯಾಯ ಅನ್ಯಾಯ ವಿಮರ್ಶೆಗೆ ನೀನು ಇಳಿಯಲಿಲ್ಲ. ವರ ಪುತ್ರನಾಗಿಯೂ ಹೀನಜುಳಿಯಲ್ಲಿ ಸಿಲುಕಿದೆ ನಿನ್ನ ಜೀವನದ ಉತ್ಕರ್ಷಿಗೆ ಇದು ಸಂಧಿ ಕಾಲ. ದೃಢವಾದ ಮನಸ್ಸಿನಿಂದ ಸತ್ಯ ಮಾರ್ಗದಲ್ಲಿಯೇ ನಡೆಯುತ್ತೇನೆಂಬ ಸಂಕಲ್ಪವನ್ನು ಹೊತ್ತು ನನ್ನೊಡನೆ ಬಾ. ಪಾಂಡವ ರೈವರೇ ಹಿರಿಯ ನೀನಾಗಿ ಭೂಪಾಲಕನಾಗು. ಯುಧಿಷ್ಠಿರನ ಧರ್ಮಗುಣ, ಭೀಮನ ಕಾಯಬಲ, ಅರ್ಜುನನ ಚಾಣಾಕ್ಷತೆ ನಿನ್ನಲ್ಲಿದೆ. ಹೀಗಿದ್ದು ಕೌರವನ ಹಂಗಿಗೆ ಒಳಪಡುವಂತಹ ಅನಿವಾರ್ಯತೆ ನಿನಗಿಲ್ಲ. ನೀನು ಮನಸ್ಸು ಮಾಡಿದರೆ ಯುದ್ಧವನ್ನೇ ನಿಲ್ಲಿಸಬಹುದು. ಹಸ್ತಿನಾವತಿಯ ಸಿಂಹಾಸನ ನಿನ್ನದಾಗಲಿ. ಆಳಬೇಕಾದ ನೀನು ಆಳಾಗುವುದು ಬೇಡ. ಕುರು ಪಾಂಡವರು ನಿನಗೆ ಸಹಾಯಕರಾಗಿ ನಿನ್ನ ಅಕ್ಕಪಕ್ಕಗಳಲ್ಲಿ ಮಂಡಿಸ್ತಾರೆ. ಈ ವೈಭವವನ್ನು ಪ್ರಪಂಚ ಕಾಣುವಂತಾಗಲಿ. ಮತ್ತೊಮ್ಮೆ ರಾಮರಾಜ್ಯ ನಿನ್ನಿಂದಾಗಿ ಸ್ಥಾಪನೆಯಾಗಲಿ. ಈ ಕುರಿತಾಗಿ ನಿನ್ನ ಆಂತರ್ಯದ ಅನಿಸಿಕೆ ಏನು? ಕೃಷ್ಣ, ನನ್ನ ಹೊಗಳಿ ಮೂಲವನ್ನು ನಾನು ಮರೆಯುವಂತೆ ಮಾಡಬೇಡ. ಇದುವರೆಗೆ ನನ್ನನ್ನ ಸಲಹಿದವರು ಯಾರು ಗೊತ್ತೋ? ತುಲ್ದೆನ್ನಯ ಸಲಗಿದ ತಾತಾರಗರಡಯ, ತುಂದೆನ್ನ ಸಲಗಿದ ದಾತಾರಗರಡ, ನಾನಿಂದು ಯೋಜನೆಗೈದರೆ ತಾತಾರಗರಡ, ನಾನಿಂದು ಯೋಜನೆಗೈದರೆ ಜಯಸಿರಿ ಮೆಚ್ಚುವುದೇ ರೂಢಿ. ಕುಂದಳೆ ಜಯಸಿರಿ ಮೆಚ್ಚುವುದೇ ರೂಢಿ. ಬೃಂದಾರ ಕರುನಗರೇ ಕುಂದಳೆ ಜಯಸಿರಿ ಮೆಚ್ಚುವುದೇ ರೂಢಿ. ಬೃಂದಾರ ಕರುನಗರೇ ನನ್ನನ್ನು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೀಯಾ? ನಿನಗೆ ಗೊತ್ತು, ಸೂತನಾಗಿ ಬದುಕನ್ನು ಮುಗಿಸಬೇಕಾದಂತಹ ನನಗೆ ಒಂದು ಸ್ಥಾನ ಸಿಕ್ಕಿದ್ದಿದ್ರೆ ಅದು ಸುಯೋಧನನಿಂದ. ನಿನ್ನಂಥವನು ಪ್ರತ್ಯೇಕವಾಗಿ ಕರೆದು ಮಾತನಾಡುವಂತಹ ಸ್ಥಿತಿಗೆ ನಾನು ಬೆಳೆದಿದ್ದಿದ್ರೆ ಅದು ಸುಯೋಧನದಿಂದ. ನನಗೆ ಗೊತ್ತಿಲ್ಲದಿದ್ದರು ಕ್ಷತ್ರಿಯ ನಾನಾದ್ರಿಂದ ಸಹಜವಾಗಿಯೇ ಶರಾಭ್ಯಾಸದತ್ತ ನನ್ನ ಮನಸ್ಸು ಸೆಳೆಯಲ್ಪಟ್ಟು ಮೋಸದಿಂದಲೇ ಶರಾಭ್ಯಾಸವನ್ನ ಕಲಿತೆ. ನನಗದು ಅನಿವಾರ್ಯವೂ ಆಗಿತ್ತು. ಅಂದು ಕುರುಕುಲದ ಬಾಲಕರ ಶಸ್ತ್ರ ನೈಪುಣ್ಯದ ಪ್ರದರ್ಶನವೇರ್ಪಟ್ಟಾಗ ನಾನೂ ಒಂದು ಅವಕಾಶ ಕೇಳಿದ್ದೆ. ಅರ್ಜುನನ್ನ ಮೀರಿಸುವ ಪಂಥಾಹ್ವಾನವನ್ನು ಒಡ್ಡಿದಾಗ ದ್ರೋಣಾಚಾರ್ಯರು ಕುಲವನ್ನೇ ಪ್ರಧಾನವಾಗಿಟ್ಟು ಗಣಿಸಿ ನನ್ನನ್ನು ದೂರ ಸರಿಸಿದರು. ಆಗ ನನಗೆ ಸ್ಥಾನ ಮಾನವನ್ನು ದೊರಕಿಸಿಕೊಟ್ಟವನು ಈ ಕುರುದೊರೆ. ಇಂದಿನಿಂದ ನೀನು ನನ್ನ ಸ್ನೇಹಿತ ಎಂಬುದಾಗಿ ಹೇಳಿ ಹಾಗೆಯೇ ಕಂಡವನು ಆತ. ಕುರು ಪ್ರಮುಖರೆದುರು ಕರ್ಣ ನೀನು ಅಂಗದೇಶದ ದೊರೆ ಎಂದು ಘೋಷಿಸಿದಾಗ ಯಾರೊಬ್ಬರೂ ಮಾತನಾಡದೆ ಕುಳಿತಿರಲ್ಲ. ಅಂದೇ ತೀರ್ಮಾನಿಸಿದ್ದೇನೆ ನನ್ನದೆಲ್ಲವೂ ಸುಯೋಧನನಿಗೆ ಮುಡಿಪು ಅಂತ. ಅವನ ತೃಪ್ತಿಯೇ ನನ್ನ ತೃಪ್ತಿ. ಇಂತಿಪ್ಪ ನನ್ನ ದೊರೆಗೆ ನಾನು ಮೋಸ ಮಾಡಿದೆ ಅಂತ ಆದರೆ ಭೂಮಿ ನನ್ನನ್ನು ಹೊರಲಿಕ್ಕಿಲ್ಲ. ದೇವತೆಗಳು ನಗ್ತಾರೆ, ಒಡನಾಡಿಗಳು ಅಪಹಾಸ್ಯ ಮಾಡಿ ನನ್ನಿಂದ ದೂರ ಆಗ್ತಾರೆ. ಎಲ್ಲರನ್ನೂ ದೂರ ತಳ್ಳಿ ಏರುವ ಸಿಂಹಾಸನ ಯಾವ ಭಾಗ್ಯಕ್ಕೆ ಬೇಕು ಹೇಳು. ಬೇಡ ಕೃಷ್ಣ ಬೇಡ. ಕರ್ಣ, ಭವಿಷ್ಯದ ಬಗ್ಗೆ ನೀನು ಯೋಚಿಸುವುದಿಲ್ಲ ಅಂತಾಯ್ತು. ಕೌರವನನ್ನು ನೀನು ಬಿಡುವುದಿಲ್ಲ ಅಂತ ಆದರೆ ಯುದ್ಧವೇ ಸಿದ್ಧ. ಆಗ ನಿನ್ನ ಪಾತ್ರ ಏನು? ಯುದ್ಧದ ಪರಿಣಾಮ ಎಲ್ಲರಿಗೂ ಗೊತ್ತಿದ್ದದ್ದೇ. ನನ್ನ ತೀರ್ಮಾನವನ್ನ ಕೇಳ್ತಾ ಇದ್ದೀಯಾ? ನನ್ನ ತೀರ್ಮಾನ ಏನು ಗೊತ್ತಾ? ಸರಸಿ ಜಾಂಬೇಳು ನೋಡಿನ ತುರ ತುಳಿಯ ಶೌರ್ಯ ವೀಕ್ಷಿಸು ಹರುಷಗೊಳಿಸುವೆ ಮಾರಿ ಗೌತಣವಿತ್ತು ತೃಪ್ತಿಯಲಿ ಶರಜ ಬಾಂಧವ ನೋಡೆ ನಿನ್ನ ಈವರನು ಕೊಲ್ಲದೆ ತವ ಪದಾಬ್ಜದಿ ಹರಣ ಕಾಣಿಕೆ ಕೊಡುವೆ. ಶರಜ ಬಾಂಧವ ನೋಡೆ ನಿನ್ನ ಈವರನು ಕೊಲ್ಲದೆ ತವ ಪದಾಬ್ಜದಿ ಹರಣ ಕಾಣಿಕೆ ಕೊಡುವೆ ಹರಣ ಕಾಣಿಕೆ ಕೊಡುವೆ ಪ್ರತಿಮತವಿಲ್ಲದ ನಳೆದ ಕೃಷ್ಣ. ದಾರಿ ಕಾಣದೆ ಕಂಗಾಲಾದ ನನಗೆ ದಾರಿ ತೋರಿದವನು ಸುಯೋಧನ. ನನ್ನನ್ನೇ ಅವನಿಗರ್ಪಿಸಿದ ಮೇಲೆ ಬೇರೆಡೆ ನೋಡುವ ಪ್ರಶ್ನೆಯೇ ಇಲ್ಲ. ದೊರೆಯಿಂದ ದುರವೀಳ್ಯ ಪಡೆದಿದ್ದೀಯೇ? ಯುದ್ಧ ಕಣಕ್ಕೆ ಬರ್ತೇನೆ. ನೀನು ಬಯಸಿ ಬಂದ ವಿಚಾರದಲ್ಲಿ ನಿನ್ನನ್ನು ತೃಪ್ತಿಪಡಿಸಲಿಕ್ಕೆ ಆಗಲಿಲ್ಲವಲ್ಲ ಎಂಬ ಕೊರಗು ನನ್ನನ್ನು ಕಾಣುತ್ತಿದೆ. ರಣರಂಗದಲ್ಲಿ ನನ್ನ ಸಾಮರ್ಥ್ಯವನ್ನು ಕಾಣಿಸುವ ಮೂಲಕ ನಿನ್ನನ್ನು ಸಂತೋಷಿಸುತ್ತೇನೆ. ಯೋಧರತ್ತಲಗಡಿದು ರಣ ಮಾಡಿಗೆ ಔತಣವನ್ನು ನೀಡುತ್ತೇನೆ. ಇದು ನನ್ನ ಅನಿಸಿಕೆ. ಆ ಬಗ್ಗೆ ಅನುಮಾನವಿಲ್ಲ. ಇದುವರೆಗೆ ಅವಕಾಶಕ್ಕಾಗಿ ಹಾತರುತ್ತಿರುವಂತಹ ನೀನು ನಿನ್ನೆಲ್ಲ ಸಾಮರ್ಥ್ಯವನ್ನು ಕೌರವನಿಗಾಗಿ ಕುರುಕ್ಷೇತ್ರಗಳಲ್ಲಿ ಧಾರೆ ಇರುತ್ತೀಯೇ. ದುರಭರದಲ್ಲಿ ಸಂಬಂಧವನ್ನು ಮರೆಯಬಾರದಲ್ಲ. ಅರ್ಥವಾಯ್ತು ದೇವ, ಅರ್ಥವಾಯ್ತು. ನಿನ್ನವರನ್ನ ರಕ್ಷಿಸಿಕೊಳ್ಳುವಲ್ಲಿ ಯಾವ ಸಾಧ್ಯತೆಯನ್ನು ಅಲಕ್ಷಿಸದೆ ಕಾರ್ಯಪ್ರವೃತ್ತನಾಗಿದ್ದೀಯೇ ಎಂಬುದು ಗೊತ್ತಾಯ್ತು. ನನ್ನ ಶರ ನಿನ್ನವರನ್ನ ಘಾಸಿಗೊಳಿಸುವುದಿಲ್ಲ ಎಂಬ ಭರವಸೆಯನ್ನು ನಿನಗೆ ಕೊಡ್ತಾ ಇದ್ದೇನೆ. ನಿನ್ನವರು ಬದುಕುತ್ತಾರೆ ಎಂದಾದ ಮೇಲೆ ನಾನು ಸಾಯ್ತೇನೆ ಎಂಬುದೇ ತೀರ್ಮಾನ. ಕುರುದೊರೆಗಾಗಿ ಹೋರಾಡಿ ನನ್ನ ಪ್ರಾಣವನ್ನು ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇನೆ. ಇದಕ್ಕೆ ಪ್ರತಿಮತವಿಲ್ಲ, ತೆರಳು. ಬದುಕಿರುವಾಗ ಗಳಿಸಲಿಕ್ಕಾಗದ್ದೇ ಇರುವುದನ್ನ ಸತ್ತ ಮೇಲೆ ಗಳಿಸಿಕೊಳ್ತೀಯೇ. ಕರ್ಣ, ನಿನಗೆ ಶುಭವಾಗಲಿ. ಹ, ನನ್ನ ಮೂಲವನ್ನ ನನಗೆ ತಿಳಿಸಿದ್ದರಿಂದ ಪ್ರಯೋಜನ ಯಾರಿಗೆ ಎಂಬುದನ್ನೇ ಯೋಚಿಸುತ್ತ ರಾತ್ರಿಯನ್ನು ಕಳೆದೆ. ನನ್ನನ್ನು ನಂಬಿದ ನನ್ನ ದೊರೆಗೆ ಏನನ್ನೂ ನೀಡಲಾಗದ ಹತಭಾಗ್ಯ ನಾನಾದೆ ಎಂಬ ಚಿಂತೆ ನನ್ನನ್ನು ಕಾಡುತ್ತಾ ಇದೆ. ಸೂತ್ರಧಾರನ ಕೈಯಲ್ಲಾಡುವ ಪಾತ್ರಧಾರಿಗಳು ನಾವು ಎಂಬ ಸಮಾಧಾನದಿಂದ ರಾತ್ರಿಯನ್ನ ಕಳೆದು ಸೂರ್ಯೋದಯದ ಈ ಸಮಯದಲ್ಲಿ ಗಂಗಾ ತಟಕ್ಕೆ ಬಂದು ಸ್ನಾನವನ್ನು ಪೂರೈಸಿದ್ದಾಯ್ತು. ಇದುವರೆಗೆ ಸೂರ್ಯದೇವನಿಗೆ ಅರ್ಘ್ಯವನೀಯವಾಗ ಪ್ರಪಂಚಕ್ಕೆ ಬೆಳಕನ್ನು ನೀಡುವ ತಂದೆ ನನಗೂ ತಂದೆ ಎಂದು ಭಾವಿಸ್ತಾ ಇದ್ದೆ. ಆದ್ರೆ ಈಗ ಹಾಗಲ್ಲ, ನನ್ನ ತಂದೆ ಪ್ರಪಂಚಕ್ಕೂ ತಂದೆ ಎಂದು ಹೆಮ್ಮೆ ಎನಿಸುತ್ತಾ ಇದೆ. ಇದೇನು ಆಶ್ಚರ್ಯ? ನನ್ನಪ್ಪ ಭೂಮಿಗೆ ಬರುತ್ತಾ ಇದ್ದಾನೆಯೇ? ಹೌದು ಅಪ್ಪ. ನಮೋ ನಮಃ. ಮಗನೇ ಬಾ, ನಿನ್ನನ್ನು ಆಲಂಗಿಸಿಕೊಳ್ತಾ ಇದ್ದೇನೆ. ಮಗನೇ, ನಮ್ಮನ್ನೆಲ್ಲ ಆಡಿಸುವ ಶಕ್ತಿ ಬೇರೆಯೇ ಇದೆ. ಆದ್ದರಿಂದಲೇ ಮಮತೆಯಿಂದ ನಿನ್ನನ್ನು ಮುದ್ದಾಡಲಿಕ್ಕಾಗಲಿಲ್ಲ. ಈಗ ಬಂದಿದ್ದೇನೆ ಒಂದು ಮಾತನ್ನ ಹೇಳುವುದಕ್ಕೆ. ಏನದು ಅಪ್ಪ? ತರುಣಗೆ ನಿನ್ನುವೇ ಕುಂತಿಯು ಬರುವ ಅಸ್ತ್ರವ ಬೇಡುವರೆ, ತರುಣಗೆ ನಿನ್ನುವೇ ಕುಂತಿಯು ಬರುವ ಅಸ್ತ್ರವ ಬೇಡುವರೆ, ಸುರವರಗೆ ಕವಚವ ಬೇಡ. ಮಗನೇ, ಅಪ್ಪ, ನಿನ್ನ ರಕ್ಷಣೆಗೋಸ್ಕರ ನಿನಗೆ ಹುಟ್ಟಿನಿಂದಲೇ ದೊರೆತ ಕವಚ ಕುಂಡಲಗಳ ಬಗ್ಗೆ ಹಲವರಿಗೆ ಗೊತ್ತಿಲ್ಲ. ಈ ಹಿಂದೆ ದೇವೇಂದ್ರ ಬಂದು ನಿನ್ನ ಕವಚವನ್ನ ಪಡೆದಿದ್ದಾನೆ. ಅಷ್ಟರ ಮಟ್ಟಿಗೆ ನೀನು ನಿನ್ನ ಶಕ್ತಿಯನ್ನು ಕಳೆದುಕೊಂಡ ಹಾಗೆ. ಅಪ್ಪ, ಬ್ರಾಹ್ಮಣ ರೂಪದಲ್ಲಿ ಯಾರೇ ಬಂದು ಏನನ್ನೇ ಕೇಳಿದ್ರು ಇಲ್ಲ ಎನ್ನದೇ ಕೊಡುತ್ತೇನೆ. ಅದರಿಂದ ನನಗೆ ಹಾನಿ ಏನೂ ಆಗುವುದಿಲ್ಲವೆನ್ನುವ ನಂಬಿಕೆ ನನಗುಂಟು. ಕವಚಕ್ಕೆ ಬದಲಾಗಿ ಶಕ್ತಿ ಆಯುಧವನ್ನು ಸ್ವರೂಪ ಅನುಗ್ರಹಿಸಿದ್ದಾನಲ್ಲ, ಅಷ್ಟು ಸಾಕು ನನ್ನ ಮಗನೇ. ಈಗ ನಿನ್ನನ್ನು ಬೇಡಲಿಕ್ಕೆ ಬರುವವರು ಕೊಡುವ ಸಾಮರ್ಥ್ಯ ಇದ್ದವರು ಅಲ್ಲವೋ? ಅಪ್ಪ, ಅನ್ಯರು ಪಡೆದುಕೊಳ್ಳಲಿಕ್ಕೆ ನನ್ನಲ್ಲಿ ಏನಿದೆ? ಬರುವವರು ಯಾರು, ಏನನ್ನ ಕೇಳ್ತಾರೆ? ನಿನ್ನ ತಾಯಿ ಬರ್ತಾಳೆ, ಏನನ್ನೂ ಕೇಳಬಹುದು, ನಿನ್ನನ್ನೇ ಕೇಳಬಹುದು. ಸುರಪನಿಗೆ ನಿನ್ನನ್ನು ರಕ್ಷಿಸುವ ಕವಚವನ್ನು ಕೊಟ್ಟ ಹಾಗೆ ಇವಳಿಗೆ ಕೊಟ್ಟು ಮೋಸ ಹೋಗಬೇಡ. ನಿನಗೆ ಶುಭವಾಗಲಿ. ನಮೋ ನಮಃ. ಕುಂತಿ ಬಂದಳು ಮಗನ ಬಳಿ ಆನಂದದಿಂದ. ಕರ್ಣ, ಯಾರು? ನಾನು ನಿನ್ನ ತಾಯಿ ಕುಂತಿ. ನನ್ನ ತಾಯಿ ಕುಂತಿ? ಅಮ್ಮ, ನಮೋ ನಮಃ. ಇದಕ್ಕೆಲ್ಲ ಕಾರಣ ನನ್ನ ಅವಿವೇಕ, ಕ್ಷಣಕಾಲದ ಕುತೂಹಲ ಎನ್ನುವುದು. ಪ್ರಪಂಚವನ್ನೇ ಆಳುವ ಮಗನನ್ನ ಪಡೆದು ಎತ್ತಿ ಆಡಿಸಲಾಗದ, ಲೋಕಮುಖಕ್ಕೆ ಕಾಣಿಸಲಾಗದ ಹೀನ ಅವಸ್ಥೆ ನನ್ನದಾಯಿತು. ನನ್ನ ಕರುಳ ಕುಡಿ ಎಲ್ಲಿದ್ದಾನೆ, ಹೇಗಿದ್ದಾನೆ ಎನ್ನುವುದು ಗೊತ್ತಾಗದೆ ಆ ಯಾತನೆಯನ್ನ ನುಂಗಿ ಕಾಲ ಕಳೆಯುತ್ತಿರುವಾಗ ಕೃಷ್ಣ ಮೊನ್ನೆ ತಿಳಿಸಿದ, ಅಂತೂ ನಿನ್ನನ್ನ ಕಾಣುವ ಭಾಗ್ಯ ನನ್ನದಾಯ್ತಲ್ಲ, ಅಷ್ಟು ಸಾಕು. ಕುಂತಿ ಯಾರು? ಗಂಗಾದೇವಿ. ನಮೋ ನಮಃ. ಕುಂತಿ ಕೇಳೋ, ನಿನ್ನ ಪುತ್ರನ ನಿಂತು ದಿನ ನಾ ಕಾಯ್ದೆ, ನಿನ್ನ ಪುತ್ರನ ನಿಲ್ತು ದಿನ ನಾ ಕಾಯ್ದೆ, ಇಲ್ದಿಗೆ ಸಲ್ತು ನಾನಿದ ವರದ ಭಾಷೆಯ ನೀ ಕುಮಾರ ಗನಾಯ. ಕುಂತಿ, ಒಂದು ನೀನು ಮಗನನ್ನು ಪಡೆದಾವಾಗ ಸಾಕ್ಷಿಯಾದವಳು ನಾನು. ಇದೇ ಸ್ಥಳದಲ್ಲಿಯೇ ನೀನು ಮಗನನ್ನು ಪಡೆದದ್ದು ಬಿಟ್ಟದ್ದು. ಈಗ ಪುನಃ ಕಾಣ್ತಾ ಇದ್ದೀಯೇ. ನನ್ನ ಮಗುವನ್ನು ಕಾಯುವ ಭಾರ ನಿನ್ನದು ಎಂಬುದಾಗಿ ನನ್ನ ಬಳಿ ನನ್ನ ಮಡಿಲಲ್ಲಿ ಕರ್ಣನನ್ನು ಬಿಟ್ಟಿಯಲ್ಲ. ಹೌದು. ಈಗ ನಿನ್ನ ಮಗ ದೊಡ್ಡವನಾಗಿದ್ದಾನೆ, ನಿನಗೆ ದೊರಕಿದ್ದಾನೆ. ಇಲ್ಲಿಗೆ ನನ್ನ ಜವಾಬ್ದಾರಿ ಕಳೆದಂತಾಯಿತು. ನನ್ನ ಮಾತನ್ನು ನಡೆಸಿಕೊಟ್ಟಿದ್ದೇನೆ. ಇನ್ನು ನಿನ್ನ ಮಗನನ್ನು ಕಾಪಾಡುವ ಭಾರ ನಿನ್ನದು. ತಾಯೇ, ನಿನಗೆ ಎಲ್ಲರೂ ಒಂದೇ, ಯಾರನ್ನೂ ನೀನು ತಿರಸ್ಕರಿಸುವುದಿಲ್ಲ. ನನ್ನ ಮಗನನ್ನು ನನಗೆ ಒಪ್ಪಿಸಿದ್ದೀಯಲ್ಲ. ನಮೋ ನಮಃ. ಶುಭವಾಗಲಿ. ಮಗನೇ, ಗಂಗಾದೇವಿಯ ಮಾತನ್ನ ಕೇಳಿದೆಯಲ್ಲ, ನಿನ್ನನ್ನು ಉಳಿಸಿಕೊಳ್ಳುವುದು ನನಗೀಗ ಹೊಣೆಯಾಗಿ ಸಂದಿದೆ. ಹಾಗಾಗಿ ಹೇಳ್ತಾ ಇದ್ದೇನೆ. ಚಿಣ್ಣ ಚಿಣ್ಣ ಕೇಳನಗೆ ನೀ ಹಿರಿಯ ನಂದನನಾಗಿ, ಚಿಣ್ಣ ಕೇಳನಗೆ ನೀ ಹಿರಿಯ ನಂದನನಾಗಿ, ನಿನ್ನನು ಜರ್ಗೆ ಬಗೆಯೋದ ಹಿರಿಯ ನಂದನನಾಗಿ, ನಿನ್ನನು ಜರ್ಗೆ ಬಗೆಯೋದ ದುರ್ನೀತಿ ಬಂದ ಕೌರವನವೋ ಲೈಪುದು ಇನ್ಯಾವ ಧರ್ಮವೋ ಕಂದ, ದುರ್ನೀತಿ ಬಂದ ಕೌರವನವೋ ಲೈಪುದು ಇನ್ಯಾವ ಧರ್ಮವೋ ಕಂದ. ಅಮ್ಮ, ನಿನ್ನ ದಾರಿ ಬೇರೆ, ನಿನ್ನ ತಮ್ಮಂದಿರ ದಾರಿಯೇ ಬೇರೆಯಾಗಿದೆ. ಇನ್ನು ನೀವು ಒಂದಾಗಬೇಕು. ಕುಂತಿಯ ಹಿರಿಯ ಮಗನಾಗಿ, ಪಾಂಡವರ ಅಣ್ಣನಾಗಿ, ನಮ್ಮ ವಿರೋಧಿಯಾಗಿ ನಿಂತ ಕೌರವನ ಜೊತೆ ಸೇರುವುದು ಸಲ್ಲ ಮಗನೇ. ನಿನ್ನ ತಮ್ಮಂದಿರನ್ನ ಪ್ರಪಂಚವೇ ಕೊಂಡಾಡ್ತಾ ಇದೆ, ಸತ್ಯವಂತರು ಧರ್ಮ ಮಾರ್ಗಿಗಳು ಎಂಬುದಾಗಿ. ಇಂತಿಪ್ಪ ಪಾಂಡವರಿಗೆ ಅಣ್ಣನಾಗಿ ಅವರ ಹಗೆಯಾದ ಕೌರವನ ಸೇವೆಯನ್ನ ಮಾಡುವುದು ನಿನಗ್ಯಾವ ಧರ್ಮ ಹೇಳು? ಅರಿಯದೇ ಆದ ಅಪರಾಧಕ್ಕೆ ಕ್ಷಮೆ ಇದೆ. ತಿಳಿದೂ ತಪ್ಪನ್ನ ಮಾಡಿದರೆ ಭೂತಾಯಿ ಕ್ಷಮಿಸುವುದಿಲ್ಲ. ಬಾ, ಸಿಂಹಾಸನವನ್ನ ಏರು. ನಿನ್ನ ತಮ್ಮಂದಿರು ನಿನ್ನ ಸೇವೆಯನ್ನ ಮಾಡ್ತಾರೆ. ನನ್ನ ಮಕ್ಕಳ ವೈಭವವನ್ನ ನೋಡಿ ಆನಂದಿಸುವ ಭಾಗ್ಯವನ್ನ ನನಗೆ ನೀಡು. ಅಮ್ಮ, ಆಳುವನ ಮಗನಾಗಿ ಹುಟ್ಟಿ ಆಳಿನ ಮಗನಾಗಿ ಬೆಳೆದಿ. ಹೆತ್ತ ತಾಯಿಯ ಅಕ್ಕರೆ ಅನುರಾಗ ನನಗೆ ದೊರಕದಿದ್ದರು ತಾಯಿಯ ಮಮತೆ ಏನು ಎನ್ನುವುದು ಸಿಕ್ಕಿದೆ. ನಾನು ನಿನ್ನನ್ನು ದೂರುವುದಿಲ್ಲ. ಕಾಲಕ್ಕೆ ನಾವು ತಲೆಬಾಗಲೇಬೇಕು. ನನ್ನ ಜೀವನ ಕೆಸರಿನಲ್ಲಿಯೇ ಕಳೆದು ಬಂದಿದೆ. ಕೆಸರಿನಲ್ಲರಳುವ ಕಮಲ ನಾನಾಗಲಿಲ್ಲ, ಆಗುವುದಕ್ಕೆ ಸಾಧ್ಯವೂ ಇಲ್ಲ. ನಿನ್ನ ಮಾತೆಲ್ಲ ಸರಿಯೇ, ಆದರೂ ನಾನು ಹಾಗೆ ಆಚರಿಸುವ ಹಾಗಿಲ್ಲ. ಯಾಕಂದ್ರೆ ಪೋಷಿಸಿ ದತಿಪ ಆಪತ್ತಿನ ವೇಳೆಯದೇ, ಪೋಷಿಸಿ ದತಿಪ ಆಪತ್ತಿನ ವೇಳೆಯದಿ ಮೋಸವ ಮಾಡಿ ನಾನು ಯೇಸು ದಿವಸ ಬಾಳಿಕೊಳ್ಳಿರಬೇಕವ್ವ. ಅತಿ ಪಗ ಪತ್ತಿನ ವೇಳೆಯದಿ ಮೋಸವ ಮಾಡಿ ನಾನು ಯೇಸು ದಿವಸ ಬಾಳಿಕೊಳ್ಳಿರಬೇಕವ್ವ. ಹೇಸಳೆ ಜಯಲಕ್ಷ್ಮಿ ತಾನು. ಅಮ್ಮ ಮಗನೇ, ಅಂದು ಅರ್ಜುನನಿಗೆ ಪಂಥಾಹ್ವಾನ ನೀಡಿದಾಗ ಉಳಿದವರೆಲ್ಲ ನನ್ನನ್ನ ಅಲ್ಲಗಳೆದರು. ಆಗ ಸುಯೋಧನ ನನ್ನನ್ನು ನನ್ನ ಪರಾಕ್ರಮವನ್ನು ಸಲಹಿದ್ದಾನೆ. ಯಾಕೆ ಹೇಳು? ತನ್ನ ಆಪತ್ತಿಗೆ ಇದ್ದ ಒದಗುತ್ತಾನೆ ಅಂತ. ಅಂದಿನಿಂದ ಕೂಟಕ್ಕೋ ಭೋಜನಕ್ಕೋ ಯಾವುದಕ್ಕೆ ಆದರೂ ಕುರುದೊರಗಿ ಕರಣಬೇಕು. ಆತ್ಮೀಯತೆಯಿಂದ ನಡೆಸಿಕೊಂಡಿದ್ದಾನೆ. ಈಗ ಕುರುಪಾಂಡವರ ಯುದ್ಧ ನಿರ್ಣಯವಾಗಿದೆ. ಈ ಹೊತ್ತಿನಲ್ಲಿ ನನ್ನ ದೊರೆಯನ್ನ ಬಿಟ್ಟು ಬಂದರೆ, ಅವನಿಗೆ ಎದುರಾಗಿ ನಿಂತೆ ಅಂತಾದ್ರೆ ಆತ ಯುದ್ಧವನ್ನೇ ಮಾಡುವುದಿಲ್ಲ, ಎದೆಯೊಡೆದು ಸತ್ತಾನು. ಜನ ಏನೆನ್ನಲಿಕ್ಕಿಲ್ಲ. ದೇವತೆಗಳು ಕೈತಟ್ಟಿ ನಕ್ಕಾರು. ಜಯಲಕ್ಷ್ಮಿ ನನ್ನನ್ನು ನೋಡಿ ಹೇಸಿಗೆ ಪಡ್ತಾಳೆ. ಪ್ರಪಂಚದ ದೃಷ್ಟಿಯಲ್ಲಿ ಹೀನಾಯವಾಗಿ ಬದುಕಿ ಜೀವನದ ಕೊನೆಯವರೆಗೆ ನೋವನ್ನೇ ಉಣ್ಣುವುದಕ್ಕಿಂತ ನನ್ನ ದಾರಿಯಲ್ಲಿಯೇ ನಡೆದು ನೆಮ್ಮದಿಯನ್ನ ಪಡೆಯುತ್ತೇನೆ ತಾಯೇ. ಮಗನೇ, ಗಂಗಾದೇವಿಯ ಮಾತನ್ನ ನೀನು ಕೇಳಿದ್ದಿ. ನಿನ್ನನ್ನ ರಕ್ಷಿಸಿಕೊಳ್ಳುವ ಭಾರ ನನ್ನ ಮೇಲಿದೆ. ಇಷ್ಟು ಕಾಲದ ನಂತರ ನೀನು ನನಗೆ ದೊರಕಿದ್ದೀಯೇ. ಅಮ್ಮ, ನಾನು ಸಾಯ್ತೇನೆ ಅಂದ್ರೆ ಯಾವ ತಾಯಿ ಒಪ್ಪಿಯಾಳು? ನೀನು ಅರಿಯದೇ ದುಷ್ಟರ ಕೂಟವನ್ನ ಸೇರಿದ್ದೀ. ಇನ್ನು ಮುಂದುವರಿಯುವುದು ಬೇಡ. ಕೌರವನನ್ನ ನೀನು ಬಿಡುವುದಿಲ್ಲ ಅಂತಾದ್ರೆ ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧ ಅನಿವಾರ್ಯ. ತಾಯಿಯ ಮಕ್ಕಳಿಬ್ಬರು ಹೊಡೆದಾಡುವುದಕ್ಕೆ ಪ್ರಾರಂಭಿಸಿದರೆ ನೋಡುವವರಿಗೆ ವಿನೋದವಾದೀತು. ಆದರೆ ಈ ತಾಯಿಯ ವೇದನೆ ಏನು ಎನ್ನುವುದು ಅನುಭವಿಸುವವರಿಗೆ ಗೊತ್ತು. ನನಗೆ ಆ ನೋವನ್ನ ನೀಡಬೇಡ. ಇನ್ನಾದರೂ ನೆಮ್ಮದಿಯಿಂದ ಇರುವುದಕ್ಕೆ ಅನುವು ಮಾಡಿಕೊಡು. ಹಠ ಮಾಡಬೇಡ, ಬಾ ನನ್ನೊಟ್ಟಿಗೆ. ತಾಯಿ, ನಿನ್ನನ್ನು ನಾನು ದೂರುವುದಿಲ್ಲ. ನಿನಗೆ ದೊರಕಿದ ಮಂತ್ರದ ಕುರಿತಾದ ನಿನ್ನ ಅನುಮಾನ ಎನ್ನುವುದು ಈ ಕರ್ಣನ ಬದುಕೆಲ್ಲ ಅನುಮಾನದಲ್ಲಿಯೇ ಕಳೆಯುವಂತಾಯಿತು ಅಂತ ಅನ್ನಿಸ್ತಾ ಇದೆ. ಮತ್ತೆ ಮುಂದಿನ ಹೆಜ್ಜೆ ಬಗ್ಗೆ ಅನುಮಾನ ಮಾಡಲಾರೆ ತಾಯೇ. ಕಾಡಲಾಗದು ತಾಯೇ, ಕಾಡಲಾಗದು ತಾಯೇ, ಎನ್ನೊಳಿ ನುಡಿಯಾಡಲಾಗದು, ಕಾದಿಯ ಮಾಡಲಾಗದು, ಕಾಡಬೇಡಲೆ ತಾಯೇ, ಕಾದಿಯ ಮಾಡಲಾಗದು, ತಿಳುಹು ನೀ ನಡೆ ತಂದು ದೇಗನಲು. ಅಮ್ಮ, ನಿನ್ನ ನೋವು ನನಗೆ ಅರ್ಥವಾಗ್ತಾ ಇದೆ. ಸರಿಯಾದ ದಾರಿಯೂ ಕಾಣಿಸುತ್ತಾ ಇದೆ, ಆದರೆ ನಡೆಯುವುದಕ್ಕೆ ಕಷ್ಟವಾಗ್ತಾ ಇದೆ. ನನ್ನ ಜೀವನದ ಗುರಿ ಅರ್ಜುನನನ್ನ ಗೆಲ್ಲುವುದು. ಅವನನ್ನ ಕೊಲ್ಲಬಾರದೆಂದ್ರೆ ಈ ಕರ್ಣ ಇಲ್ಲವಾಗಬೇಕು. ಹಾಗಾಗಿ ಮತ್ತೆ ಮತ್ತೆ ನಿನ್ನ ಮಗನಾಗಿ ಮುಂದುವರಿಯುವಲ್ಲಿ, ಪ್ರಪಂಚಕ್ಕೆ ಕಾಣಿಸಿಕೊಳ್ಳುವಲ್ಲಿ ಒತ್ತಾಯಿಸಬೇಡ. ಅದು ನನ್ನ ಪಾಲಿಗೆ ಕಷ್ಟವೇ ಆಗುತ್ತದೆ. ಹೇಳು, ನಿನ್ನ ಇನ್ಯಾವುದೇ ಆಸೆಯನ್ನಾದರೂ ಈಡೇರಿಸಿಕೊಡುತ್ತೇನೆ. ನಿನಗೆ ನಾನು ಕೊಡುವ ಸಮಾಧಾನ ಅದು. ನೋವನ್ನು ಹೊತ್ತು ನೀನು ಹೋಗಬಾರದು. ಅದೆಲ್ಲ ಈ ಕರ್ಣನ ಪಾಲಿಗೆ ಇರಲಿ. ಹೇಳಮ್ಮ ಹೇಳು. ಮಗನೇ, ನೋಡಿದಳು ಬಾಲಕನ ಗುಣಗಳ, ನೋಡಿದಳು ಬಾಲಕನ ಗುಣಗಳ, ಬಾಡಿದಳು ಹೃದಯ ಕೃತಾಪದಿ. ನೋಡಿದಳು ಬಾಲಕನ ಗುಣಗಳ, ಬಾಡಿದಳು ಹೃದಯ ಕೃತಾಪದಿ. ಬೇಡಿದಳು ತೊಟ್ಟಂಬ ತೊಡದಿರು ಮಗನೇ, ಬೇಡಿದಳು ತೊಟ್ಟಂಬ ತೊಡದಿರು ಮಗನೇ, ನೀನೆನು ತಾ ಮಗನೇ. ತಾಯೇ, ನಿನ್ನಿದ್ರು ನಾನು ಸಣ್ಣವಳಾಗುತ್ತಿದ್ದೇನೆ. ನಿನ್ನ ಹುಟ್ಟಿನಿಂದಲೇ ನಾನು ಸಣ್ಣವಳಾದದ್ದು. ಆದರೂ ಒಂದು ಸಂತೋಷ, ನೀನು ದೊಡ್ಡವನಾದಿಯಲ್ಲ. ಕೇಳುವವರು ಯಾವಾಗಲೂ ಸಣ್ಣವರೇ. ಮಕ್ಕಳು ಸಣ್ಣವರಿದ್ದಾಗ ತಾಯಿ ಕೊಡಬೇಕು, ಆಮೇಲೆ ಮಕ್ಕಳಿಂದ ಪಡೆಯಬೇಕು. ನಾನು ನಿನಗೇನನ್ನೂ ಕೊಡಲಿಲ್ಲ, ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಮುಂದಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನ ಮರಳಿ ತೊಡಬೇಡ. ಯಾಕಾಗಿ ಕೇಳುತ್ತಿದ್ದೇನೆ ಎಂಬುದನ್ನು ಮಾತ್ರ ಕೇಳಬೇಡ. ಇದೊಂದು ಮಾತನ್ನ ನಡೆಸಿಕೊಡು ಮಗನೇ. ಯುದ್ಧ ಕ್ರಮವನ್ನ ಬಲ್ಲವನು ತೊಟ್ಟ ಬಾಣವನ್ನ ಮರಳಿ ತೊಡುವುದಿಲ್ಲ. ಆಗಲಿ, ನಿನ್ನಿಷ್ಟದಂತೆ ನಡೆಯುತ್ತೇನೆ. ಅಮ್ಮ, ಇದು ನಿನಗೆ ನನ್ನ ಕೊನೆಯ ವಂದನೆಗಳು. ಕೀರ್ತಿಶಾಲಿಯಾಗು ಮಗನೇ. ಕರದೊಳ್ಳು ಪರಶು ಪಾಶಾಂಕುಶಾರಿಗೆ ಭಕ್ತರಯ ಪರವ ಮಗೆ ಉರಗ ಭೂಷಣ ಕುಮಾರ ಗಜವದ ನನ್ನ ಚರಣ ಕಮಲಗೆ ಆರತಿಯಂತೀರೆ ಆರತಿಯಂತೀರೆ ಆರತಿ ಬೆಳಗಿರೆ ಗಜಮುಖ ತಮಗೆ ಗಣಪಗೆ ಇದುವರೆಗೆ ಯಕ್ಷಗಾನ ಪ್ರಸಂಗ ಕರ್ಣಭೇದನ ಕೇಳಿದಿರಿ. ನಡೆಸಿಕೊಟ್ಟವರು ಆನ್ಬೈಲಿನ ಪರಮೇಶ್ವರ್ ಹೆಗಡೆ ಮತ್ತು ಸಂಗಡಿಗರು. ಫಸ್ಟ್ ನ್ಯೂರೋ ಆಸ್ಪತ್ರೆ ಮೆದುಳು ಮತ್ತು ಬೆನ್ನುಮೂಳೆ ಚಿಕಿತ್ಸೆಯ ಅತ್ಯಾಧುನಿಕ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿರುವ ಕರಾವಳಿ ಕರ್ನಾಟಕದ ಪ್ರಪ್ರಥಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಟ್ರೋಕ್ ಆದ 4.5 ಗಂಟೆಯೊಳಗೆ ಆಸ್ಪತ್ರೆಗೆ ದಾಖಲಿಸಿದಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳೊಂದಿಗೆ ಅತಿ ಕಡಿಮೆ ಸಮಯದಲ್ಲಿ ಗುಣಪಡಿಸಬಹುದು. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಪೀಡಿಯಾಟ್ರಿಕ್ ನ್ಯೂರಾಲಜಿ ಮತ್ತು ಅಪಸ್ಮಾರ ಚಿಕಿತ್ಸಾ ವಿಭಾಗವನ್ನು ಹೊಂದಿರುವ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕೇರಳದ ಏಕೈಕ ಆಸ್ಪತ್ರೆಯಾಗಿದೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಆಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪಡೀಲ್ ಮಂಗಳೂರು. 0824-227-6633 ಮೊಬೈಲ್ 9343-4-2488. ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15-15-15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. RCF ನ ಸುಫಲ 15-15-15 ಈಗ ಭಾರತ್ NPK 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಈಗ ಕೇಳಿ ಆರೋಗ್ಯ ಮಾಹಿತಿ. ನಮಗೆ ಶೀತ, ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಹೊಟ್ಟೆ ನೋವು, ತಲೆಸಿಡಿತ, ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಬಂದಾಗ ರೋಗಿಯು ಕೂಡ ಸ್ವಯಂ ವೈದ್ಯನಾಗ್ತಾನೆ. ಔಷಧಿ ಅಂಗಡಿಯಿಂದ ಮದ್ದನ್ನು ಕೇಳಿ ಪಡ್ಕೊಂಡು ಉಪಯೋಗಿಸುವಂತಹ ಅಭ್ಯಾಸ ಇರ್ತದೆ. ಅಂದರೆ ಸ್ವಯಂ ಚಿಕಿತ್ಸೆಗೆ ನಾವು ಒಡ್ಡಿಕೊಳ್ತೇವೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದನ್ನು ನಾವು ಯೋಚಿಸುವುದೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಜೀವರಕ್ಷಕಗಳು ಅಂದರೆ ಆಂಟಿಬಯೋಟಿಕ್ಗಳ ದುರ್ಬಳಕೆಯಿಂದ ನಮಗಾಗುವ ಉಪಯೋಗಕ್ಕಿಂತ ದುಷ್ಪರಿಣಾಮಗಳೇ ಹೆಚ್ಚಾಗ್ತದೆ. ನಮ್ಮ ದೇಹಕ್ಕೆ ಬರುವಂತಹ ಸೋಂಕು ಕಾಯಿಲೆಗಳನ್ನು ಬ್ಯಾಕ್ಟೀರಿಯಾ ಹಾಗೂ ವೈರಾಣುಗಳಿಂದ ಬರುವಂಥವು ಎಂದು ಸ್ಥೂಲವಾಗಿ ನಾವು ವಿಂಗಡಿಸಿಕೊಳ್ಳಬಹುದು. ಬ್ಯಾಕ್ಟೀರಿಯಾ ಅಂದರೆ ಕೇವಲ ಒಂದು ಜೀವಕೋಶ ಇರುವಂತಹ ಸೂಕ್ಷ್ಮಾಣುಜೀವಿ. ದೇಹದ ಎಲ್ಲ ಕಡೆ ಅಂದರೆ ದೇಹದ ಒಳಗೆ ಹಾಗೂ ಹೊರಗೆ ಇವು ಕಂಡುಬರುತ್ತವೆ. ಹೆಚ್ಚಿನ ಬ್ಯಾಕ್ಟೀರಿಯಾಗಳು ನಿರುಪದ್ರವಿಗಳು, ಹಾಗಿದ್ರೂ ನಮ್ಮ ದೇಹದ ಒಳಗಡೆ ಅವು ಬದುಕ್ತಾ ಇರಬಹುದು. ಹೆಚ್ಚಿನ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಕರುಳಿನಲ್ಲಿಯೂ ಕೂಡ ಕಾಣಿಸ್ತವೆ. ಕೆಲವೊಂದು ಬ್ಯಾಕ್ಟೀರಿಯಾಗಳು ದೇಹದ ಪ್ರತಿರೋಧಕ ಶಕ್ತಿ ಕಡಿಮೆಯಾದಾಗ ಸೋಂಕನ್ನು ಉಂಟು ಮಾಡಿ ರೋಗಕ್ಕೆ ಕಾರಣ ಆಗಬಹುದು. ಇನ್ನು ಕೆಲವು ಬ್ಯಾಕ್ಟೀರಿಯಾಗಳು ನಿಜವಾಗಿಯೂ ಉಪದ್ರಕಾರಕ ಜೀವಿಯಾಗಿದ್ದು ಆಕಸ್ಮಿಕವಾಗಿ ದೇಹದ ಒಳಗಡೆ ಸೇರಿದಲ್ಲಿ ರೋಗಕ್ಕೆ ನಾಂದಿ ಹಾಡುತ್ತದೆ. ವೈರಾಣುಗಳು ಬ್ಯಾಕ್ಟೀರಿಯಾಗಳಿಂತಲೂ ಅತ್ಯಂತ ಸೂಕ್ಷ್ಮವಾದಂಥ ಜೀವಿಗಳಾಗಿವೆ. ಮನುಷ್ಯನ ದೇಹದ ಜೀವಕೋಶದ ಹೊರಗೆ ಅವು ಬದುಕಲಾರವು. ಆರೋಗ್ಯವಂತ ಜೀವಕೋಶಗಳನ್ನು ಆಕ್ರಮಿಸಿಕೊಂಡು ರೋಗಕ್ಕೆ ಕಾರಣವಾಗ್ತವೆ. ಬ್ಯಾಕ್ಟೀರಿಯಾಗಳನ್ನು ಎದುರಿಸುವುದಕ್ಕೆ ಮತ್ತು ನಿರ್ನಾಮ ಮಾಡುವುದಕ್ಕೆ ಬಳಸುವಂತಹ ಔಷಧಿಯನ್ನು ಆಂಟಿಬಯೋಟಿಕ್ ಎಂದು ಕರೆಯಲಾಗುತ್ತದೆ. ಈ ಆಂಟಿಬಯೋಟಿಕ್ಗಳು ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತದೆ, ಅಲ್ಲದೆ ಅವುಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟಿ ರೋಗ ಉಂಟಾಗದ ಹಾಗೆ ನೋಡಿಕೊಳ್ತವೆ. ಆದರೆ ಆಂಟಿಬಯೋಟಿಕ್ಗಳಿಂದಾಗಿ ವೈರಾಣುಗಳ ಮೇಲೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ವೈರಾಣುವಿನ ಸೋಂಕಿನಿಂದ ಆದಂತಹ ಶೀತ, ಜ್ವರ, ಗಂಟಲು ಕೆರೆತ, ಕೆಮ್ಮು ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ಆಂಟಿಬಯೋಟಿಕ್ಗಳ ಅವಶ್ಯಕತೆಯೇ ಬರುವುದಿಲ್ಲ. ಆಂಟಿಬಯೋಟಿಕ್ಗಳನ್ನು ವಿಪರೀತವಾಗಿ ಸೇವಿಸುವುದರಿಂದ ಅನೇಕ ಸಮಸ್ಯೆಗಳು ಕಂಡುಬರಬಹುದು. ಅತಿಯಾದಂತಹ ಆಂಟಿಬಯೋಟಿಕ್ಗಳ ಸೇವನೆ ರೋಗ ಪ್ರತಿರೋಧಕ್ಕೆ ಕಾರಣ ಆಗಬಹುದು. ಅನಗತ್ಯವಾಗಿ ಆಂಟಿಬಯೋಟಿಕ್ಗಳ ಔಷಧಿಗಳ ಸೇವನೆ, ಉದಾಹರಣೆಗಾಗಿ ಶೀತ, ಕೆಮ್ಮು, ನೆಗಡಿ ಇಂತಹ ಸಂದರ್ಭಗಳಲ್ಲಿ ಆಂಟಿಬಯೋಟಿಕ್ಗಳನ್ನು ಬಳಕೆ ಮಾಡುವಂತಹದ್ದು, ಸರಿಯಾದ ಪ್ರಮಾಣದಲ್ಲಿ ಆಂಟಿಬಯೋಟಿಕ್ ಔಷಧಿಯನ್ನು ಬಳಸದೇ ಇರುವಂತಹದ್ದು, ನಿಗದಿತ ದಿನಗಳವರೆಗೆ ಆಂಟಿಬಯೋಟಿಕ್ ಔಷಧಿ ಬಳಸದೇ ಇರುವುದು, ಸ್ವಯಂ ಔಷಧಿಯನ್ನು ತೆಗೆದುಕೊಳ್ಳುವಂತಹದ್ದು ಅಂದರೆ ವೈದ್ಯರ ಸಲಹೆ ಇಲ್ಲದೆ ಔಷಧಿಯನ್ನು ಸೇವಿಸುವಂತಹದ್ದು. ಈ ರೀತಿ ಆಂಟಿಬಯೋಟಿಕ್ಗಳನ್ನು ದುರ್ಬಳಕೆ ಮಾಡಿದಾಗ ಕೆಲವೊಂದು ಸಾರಿ ಹಲವಾರು ಬ್ಯಾಕ್ಟೀರಿಯಾಗಳು ಔಷಧಿಗಳ ಪರಿಣಾಮವನ್ನು ಮೆಟ್ಟಿ ನಿಂತು ತಮ್ಮ ದೇಹದ ಆಕೃತಿಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ವಿಪರೀತ ಪರಿಸ್ಥಿತಿಯಲ್ಲೂ ಕೂಡ ಬದುಕುವ ದಾರಿಯನ್ನು ಕಂಡುಕೊಳ್ಳಬಹುದು. ಇದನ್ನೇ ಮ್ಯೂಟೇಷನ್ ಅಥವಾ ಹೊಸತೊಂದು ಬ್ಯಾಕ್ಟೀರಿಯಾಗಳ ಉತ್ಪತ್ತಿ ಅಂತ ಹೇಳಬಹುದು. ಹೀಗೆ ಹುಟ್ಟಿರುವಂತಹ ಬ್ಯಾಕ್ಟೀರಿಯಾಗಳು ಹೊಸತಾದಂತಹ ರೋಗವನ್ನು ಉಂಟು ಮಾಡಬಹುದು. ತಮ್ಮ ದೇಹದ ರಚನೆಯನ್ನು ಮಾರ್ಪಾಡು ಮಾಡಿಕೊಂಡು ಆಂಟಿಬಯೋಟಿಕ್ ಔಷಧಿಗಳು ತಮ್ಮ ದೇಹದ ಜೀವಕೋಶಗಳ ಒಳಗೆ ಸೇರದ ಹಾಗೆ ಪ್ರತಿರೋಧವನ್ನು ಒಡ್ಡಬಹುದು. ಹೀಗೆ ಆಂಟಿಬಯೋಟಿಕ್ಗಳು ಪ್ರತಿರೋಧಕತೆಯನ್ನು ತೋರಿಸದೇ ಇರುವ ಹಾಗೆ ಮಾಡಬೇಕಿದ್ರೆ ರೋಗಿಯು ಕೂಡ ಕೆಲವೊಂದು ವಿಚಾರವನ್ನು ಗಮನಿಸಬೇಕು. ವೈದ್ಯರು ಸೂಚಿಸಿರುವಂತಹ ಆಂಟಿಬಯೋಟಿಕ್ ಔಷಧಿಯನ್ನು ಅದೇ ಪ್ರಮಾಣದಲ್ಲಿ ಸೇವಿಸಬೇಕು. ಯಾವತ್ತೂ ಡೋಸ್ ಅನ್ನು ಹೆಚ್ಚು ಕಮ್ಮಿ ಮಾಡಬಾರದು. ಆಂಟಿಬಯೋಟಿಕ್ ಪ್ರತಿರೋಧಕತೆಯ ಬಗ್ಗೆ ತಮ್ಮಲ್ಲಿರುವಂತಹ ಕಾಳಜಿಯನ್ನು ವೈದ್ಯರ ಬಳಿ ಮುಕ್ತವಾಗಿ ಚರ್ಚಿಸಬೇಕು. ಆಂಟಿಬಯೋಟಿಕ್ ಇಲ್ಲದೆಯೇ ರೋಗ ಮತ್ತು ರೋಗದ ಲಕ್ಷಣಗಳನ್ನು ನಿವಾರಿಸುವುದಕ್ಕೆ ಯಾವುದಾದರೂ ಅಗತ್ಯ ಕ್ರಮಗಳಿದ್ದಲ್ಲಿ ಅದನ್ನೇ ವೈದ್ಯರ ಬಳಿ ತಿಳಿಸಿಕೊಂಡು ಅನುಸರಿಸಬಹುದು. ಯಾವುದೇ ಕಾರಣಕ್ಕೂ ವೈದ್ಯರ ಬಳಿ ಆಂಟಿಬಯೋಟಿಕ್ ಅನ್ನೇ ಕೊಡಿ ಎಂದು ಒತ್ತಾಯಪೂರ್ವಕವಾಗಿ ಕೇಳಬಾರದು. ನಿಮಗಾಗಿ ಸೂಚಿಸಿರುವಂತಹ ಆಂಟಿಬಯೋಟಿಕ್ ಔಷಧಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು. ರೋಗದ ಲಕ್ಷಣಗಳು ಕಡಿಮೆಯಾಗಿದೆ ಎಂದು ನೀವೇ ಔಷಧಿಯನ್ನು ನಿಲ್ಲಿಸಬಾರದು. ವೈದ್ಯರ ಸಲಹೆಯನ್ನು ಚಾಚು ತಪ್ಪದೆ ಅನುಸರಿಸಬೇಕು. ಆಂಟಿಬಯೋಟಿಕ್ ಔಷಧಿಯನ್ನು ಉಳಿಸಿ ಹಣವನ್ನು ಉಳಿಸುವಂತಹ ಜಾಣತನ ಒಳ್ಳೆಯದಲ್ಲ. ಬೇರೆಯವರಿಗೆ ನೀಡಿರುವಂತಹ ಆಂಟಿಬಯೋಟಿಕ್ಗಳನ್ನು ನೀವು ಬಳಸಲೇಬಾರದು. ಉಳಿದಿರುವಂತಹ ಆಂಟಿಬಯೋಟಿಕ್ ಔಷಧಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಎಸೆದು ಬಿಡಬೇಕು. ಮುಂದಿನ ಬಾರಿ ಬೇಕಾಗುತ್ತದೆ ಎಂದು ಶೇಖರಣೆ ಮಾಡುವಂತಹ ಅಭ್ಯಾಸ ಒಳ್ಳೆಯದಲ್ಲ. ಸಾಮಾನ್ಯ ವೈರಲ್ ಜ್ವರ, ಶೀತ, ಕೆಮ್ಮು, ಫ್ಲೂ ಇತ್ಯಾದಿಗಳಿಗೆ ಆಂಟಿಬಯೋಟಿಕ್ ಅಗತ್ಯ ಇರುವುದಿಲ್ಲ. ಸ್ವಯಂ ಔಷಧಿಯನ್ನ ಮಾಡುವಂತಹದ್ದು ಬೇಡವೇ ಬೇಡ. ಸಂದೇಹ ಇದ್ದಲ್ಲಿ ವೈದ್ಯರನ್ನ ಸಮಾಲೋಚಿಸಿ ವೈದ್ಯರು ಸೂಚಿಸಿದಲ್ಲಿ ಮಾತ್ರ ಅವುಗಳನ್ನು ಬಳಸಬಹುದು. ವೈದ್ಯರು ದಿನಕ್ಕೆ ಎರಡು ಬಾರಿ ಆಂಟಿಬಯೋಟಿಕ್ ಸೇವಿಸಿ ಎಂದಿದ್ದಲ್ಲಿ ದಿನಕ್ಕೆ ಎರಡೇ ಬಾರಿ ಸೇವಿಸಬೇಕು. ರೋಗ ಬೇಗನೆ ಕಡಿಮೆಯಾಗಬೇಕೆಂದು ದಿನಕ್ಕೆ ಮೂರು ಬಾರಿ ಸೇವಿಸುವುದಾಗಲಿ, ಅಥವಾ ದಿನಕ್ಕೆ ಮೂರು ಬಾರಿ ಸೇವಿಸಲು ಹೇಳಿದರೆ ಎರಡು ಬಾರಿ ಸಾಕು ಎಂದು ನಿರ್ಧರಿಸುವುದಾಗಲಿ ಒಳ್ಳೆಯದಲ್ಲ. ರೋಗ ಬಾರದ ಹಾಗೆ ತಡೆಗಟ್ಟುವ ಲಸಿಕೆಗಳು ಇದ್ದಲ್ಲಿ ವೈದ್ಯರ ಬಳಿ ಕೇಳಿ ತಿಳ್ಕೊಂಡು ಲಸಿಕೆಯನ್ನು ಹಾಕಿಸಿಕೊಳ್ಳುವಂತಹದ್ದು ಬಹಳ ಮುಖ್ಯ. ಈ ರೀತಿ ಲಸಿಕೆ ಹಾಕಿಸಿಕೊಂಡಲ್ಲಿ ರೋಗ ಬರದ ಹಾಗೆ ತಡೆಗಟ್ಟಿದ್ದಲ್ಲಿ ಆಂಟಿಬಯೋಟಿಕ್ಗಳ ದುರ್ಬಳಕೆಯನ್ನು ತಪ್ಪಿಸಬಹುದು. ನೆಲ್ಲಿಕಾಯಿ ನಿಮಗೆಲ್ಲ ಗೊತ್ತಿದೆ. ಯುಫೋರ್ಬಿಯಸಿ ಎನ್ನುವಂತಹ ಕುಟುಂಬಕ್ಕೆ ಸೇರಿರುವಂತಹ ನೆಲ್ಲಿಕಾಯಿ ಕುಟುಂಬದಲ್ಲಿ ಸುಮಾರು 321 ಜಾತಿ ಹಾಗೂ 7950 ಪ್ರಭೇದಗಳಿವೆ. ಬೆಟ್ಟದ ನೆಲ್ಲಿಕಾಯಿಯನ್ನು ವೈಜ್ಞಾನಿಕವಾಗಿ ಎಂಬ್ಲಿಕಾ ಅಫಿಸಿನಾಲಿಸ್ ಎಂದು ಕರೆಯಲಾಗುತ್ತದೆ. ಕೃಷಿ ಕಾರ್ಯಕ್ಕೆ ಯೋಗ್ಯವಾದ ಬೆಟ್ಟದ ನೆಲ್ಲಿ ತಳಿಗಳಲ್ಲಿ ಬನಾರಸ್, ಚಕಯ್ಯಾ, ಹಾತಿ ಜೂಲ್ ಇವು ಹೆಚ್ಚು ಜನಪ್ರಿಯವಾದಂತಹ ತಳಿಗಳು. ಬೆಟ್ಟದ ನೆಲ್ಲಿಯನ್ನು ವಿದೇಶಗಳಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗ್ತಾ ಇದೆ. ನೆಲ್ಲಿಕಾಯಿಯನ್ನು ಹಸಿಯಾಗಿ ತಿನ್ನುವುದರ ಜೊತೆಯಲ್ಲಿ ಬೇಯಿಸಿ ಅಥವಾ ಇತರೆ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳಾದ ಜ್ಯಾಮ್, ಜೆಲ್ಲಿ, ಮಾರ್ಮಲೇಡ್, ಕನ್ಸರ್ವ್ ಹಾಗೂ ಪ್ರಿಸರ್ವ್ಗಳ ರೂಪದಲ್ಲಿಯೂ ಕೂಡ ಉಪಯೋಗಿಸಬಹುದು. ನೆಲ್ಲಿಯು ಸಾಮಾನ್ಯವಾಗಿ ಬಯಲು ಪ್ರದೇಶಗಳಲ್ಲಿ ಬೆಳೆಯುವಂತಹ ಮಧ್ಯಮ ಗಾತ್ರದ ಮರ. ಕೃಷಿ ಪದ್ಧತಿಯಲ್ಲಿ ನೆಲ್ಲಿಯನ್ನು ಒಂದು ಉಪಬೆಳೆಯಾಗಿಯೂ ಕೂಡ ಮಾಡಬಹುದು. ಕರಾವಳಿ ಹಾಗೂ ಘಟ್ಟ ಪ್ರದೇಶದಲ್ಲಿಯೂ ಕೂಡ ನೆಲ್ಲಿಕಾಯಿ ಬೆಳೆಯುವುದನ್ನು ನಾವು ನೋಡಬಹುದು. ಉಪ್ಪಿನಕಾಯಿ, ಮೊರಬ್ಬ ಮುಂತಾದ ಆಹಾರ ವಸ್ತುಗಳ ತಯಾರಿಕೆಯಲ್ಲಿ ನೆಲ್ಲಿಕಾಯಿ ಬಳಕೆಯಾಗ್ತದೆ. ಬೆಟ್ಟದ ನೆಲ್ಲಿಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಇವು ದೇಹದ ಅನೇಕ ಮಾರಕ ಸಮಸ್ಯೆಗಳನ್ನು ತೊಡೆದು ಹಾಕುವುದೇ ಅಲ್ಲದೆ ಇದರಲ್ಲಿರುವ ಸಿ ಜೀವಸತ್ವವು ಅಥವಾ ಆಸ್ಕಾರ್ಬಿಕ್ ಆಮ್ಲ ಸಂಯೋಜಿತ ಅಂಗಾಂಶಗಳ ರಚನೆಗೆ ನೆರವಾಗ್ತವೆ. ಹಲ್ಲುಗಳು, ಹಲ್ಲಿನ ಒಸಡುಗಳು, ಮೂಳೆಗಳು, ರಕ್ತನಾಳಗಳು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡುವಲ್ಲಿ ಇವು ನೆರವಾಗ್ತವೆ. ಫ್ರೀ ರ್ಯಾಡಿಕಲ್ಗಳಿಂದ ಜೀವಕೋಶಗಳು ಹಾನಿಗೆ ಒಳಗಾಗುವುದನ್ನು ತಪ್ಪಿಸುವುದಕ್ಕೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುವಲ್ಲಿ ಇವು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ನೆಲ್ಲಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಪಾಲಿಫಿನಾಲ್ಸ್ಗಳನ್ನು ಎಂದು ಕರೆಯಲಾಗುತ್ತದೆ. ಇವುಗಳು ರೋಗಗಳ ವಿರುದ್ಧ ಹೋರಾಡುತ್ತವೆ. ಇವಲ್ಲದೆ ಇದುವರೆಗೆ ನಾವು ಅರಿಶಿನ ಹಾಗೂ ಬೆಳ್ಳುಳ್ಳಿಗಳಲ್ಲಿ ಇರುವಂತಹ ಪಾಲಿಫಿನಾಲ್ಸ್ಗಳ ಬಗ್ಗೆ ಮಾತ್ರ ತಿಳಿದಿದ್ದೆವು. ಆದರೆ ಈಗ ಅದಕ್ಕೂ ಮೀರಿದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಲಿಫಿನಾಲ್ಸ್ಗಳು ನೆಲ್ಲಿಯಲ್ಲಿ ಇವೆ ಎನ್ನುವಂತಹದ್ದು ಅನೇಕ ಸಂಶೋಧನೆಗಳಿಂದ ತಿಳಿದು ಬಂದಿರುವಂತಹ ಅಂಶ. ಎಲ್ಲಕ್ಕಿಂತ ವಿಶೇಷ ಸಂಗತಿ ಅಂತಂದ್ರೆ ಬೆಟ್ಟದ ನೆಲ್ಲಿಯಲ್ಲಿರುವ ಸಿ ಜೀವಸತ್ವವು ಇನ್ನಿತರ ಆಹಾರ ಪದಾರ್ಥಗಳಲ್ಲಿ ಸಿಗುವುದಾದರೂ ಅವನ್ನು ಬೇಯಿಸಿದ ಕೂಡಲೇ ಜೀವಸತ್ವವು ನಾಶವಾಗುತ್ತದೆ. ಆದರೆ ನೆಲ್ಲಿಯನ್ನು ಬೇಯಿಸಿದರೂ ಕೂಡ ಸಿ ಜೀವಸತ್ವವು ನಾಶವಾಗದೆ ಸಾಂದ್ರೀಕೃತಗೊಳ್ಳುತ್ತದೆ. ನೆಲ್ಲಿಗೆ ಗೌರವದ ಸ್ಥಾನವನ್ನು ನೀಡಿದ್ದೇವೆ. ಪ್ರತಿ 100 ಗ್ರಾಂ ನೆಲ್ಲಿಯಲ್ಲಿರುವ ಸಿ ಜೀವಸತ್ವವನ್ನು ಪಡೆಯಬೇಕಿದ್ರೆ 600 ಗ್ರಾಂನಷ್ಟು ಕಿತ್ತಳೆ ಹಣ್ಣುಗಳು ಬೇಕಾಗ್ತವೆ. ಅಂದರೆ 2 ಕಿಲೋಗ್ರಾಂ ಹಣ್ಣಿನಲ್ಲಿರುವ ಪ್ರಮಾಣದ ಸಿ ಜೀವಸತ್ವವು ಒಂದು ಚಿಕ್ಕ ನೆಲ್ಲಿಕಾಯಿಯಲ್ಲಿ ಇರುತ್ತದೆ. ನೆಲ್ಲಿಕಾಯಿಯ ತಿರುಳಿನಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ, ರಂಜಕ, ಪೊಟ್ಯಾಸಿಯಂ ಮುಂತಾದವುಗಳು ಹೇರಳವಾಗಿರುತ್ತವೆ. 100 ಗ್ರಾಂ ಬೆಟ್ಟದ ನೆಲ್ಲಿಕಾಯಿಯ ತಿರುಳಿನಲ್ಲಿ ಇರುವಂತಹ ಪೋಷಕಾಂಶಗಳನ್ನು ಈ ರೀತಿಯಾಗಿ ವಿವರಿಸಬಹುದು. 81% ತೇವಾಂಶ ಇರುತ್ತದೆ. ಬಿ ಜೀವಸತ್ವ, ನಾರಿನಾಂಶ 3.4%, ಪ್ರೋಟೀನ್, ಸಿ ಜೀವಸತ್ವ, ರಂಜಕ, ಕಬ್ಬಿಣ, ಖನಿಜ ಪದಾರ್ಥ, ಶರ್ಕರ ಪಿಷ್ಟ, ನಿಕೋಟಿಕ್ ಆಮ್ಲ, ಸುಣ್ಣ ಇವೆಲ್ಲವೂ ಕೂಡ ಅಲ್ಪ ಪ್ರಮಾಣದಲ್ಲಿ ಇರ್ತವೆ. ಮನೆಯ ಔಷಧಿಯಾಗಿಯೂ ಕೂಡ ನೆಲ್ಲಿಯನ್ನು ನಾವು ಉಪಯೋಗಿಸುತ್ತೇವೆ. ಮೂತ್ರದ ಸಮಸ್ಯೆಗಳು ಇರುವಲ್ಲಿ ನೆಲ್ಲಿಯ ರಸವನ್ನು ಕಬ್ಬಿನ ಹಾಲು ಹಾಗೂ ಜೇನುತುಪ್ಪದೊಡನೆ ಸೇವಿಸುವುದರಿಂದ ಮೂತ್ರ ಸಂಬಂಧಿತ ಸಮಸ್ಯೆಗಳು ನಿವಾರಣೆಯಾಗ್ತವೆ. ಮೂತ್ರದ ತೊಂದರೆಗಳು ಇರುವಾಗ 1-2 ಬೆಟ್ಟದ ನೆಲ್ಲಿಕಾಯಿ ತಿರುಳನ್ನು ಅರೆದು 2 ಚಮಚೆಯಷ್ಟು ಆಮ್ಲಕ್ಕೆ ಚೂರ್ಣವನ್ನು ಸೇರಿಸಿ ಕಲಸಿ ಹೊಕ್ಕಳಿನ ಹತ್ತಿರ ಲೇಪಿಸಬೇಕು. ಆಮ್ಲಕ್ಕೆ ಚೂರ್ಣದ ಜೊತೆಗೆ ಮೂಲಂಗಿಯನ್ನ ತುರಿದು ಪ್ರತಿದಿನ ಸೇವಿಸ್ತಾ ಬಂದರೆ ಮೂತ್ರಪಿಂಡದ ಕಲ್ಲಿನ ನಿವಾರಣೆಯಾಗ್ತದೆ. ಕರುಳಿನ ಸಮಸ್ಯೆಯ ನಿವಾರಣೆಯಲ್ಲಿ ನೆಲ್ಲಿಕಾಯಿಯನ್ನು ಕೂಡ ಬಳಸಬಹುದು. ಯಕೃತ್ತಿನ ತೊಂದರೆಗಳು ಹಾಗೂ ದೌರ್ಬಲ್ಯ ಇರುವವರು ಪ್ರತಿನಿತ್ಯ ನೆಲ್ಲಿ ಚೂರ್ಣವನ್ನು ಜೇನುತುಪ್ಪದಲ್ಲಿ ಸೇರಿಸಿ ತಿನ್ನಬೇಕು. ರಕ್ತಹೀನತೆಯಿಂದ ಅಥವಾ ಅನಿಮಿಯದಿಂದ ಬಳಲ್ತಾ ಇರುವವರು 1 ಚಮಚೆಯಷ್ಟು ನೆಲ್ಲಿ ರಸವನ್ನು ಜೇನುತುಪ್ಪದೊಡನೆ ಪ್ರತಿನಿತ್ಯ ಸೇವಿಸ್ತಾ ಇದ್ರೆ ರಕ್ತಹೀನತೆ ನಿವಾರಣೆಯಾಗ್ತದೆ. ಹೊಟ್ಟೆಯ ತೊಂದರೆಗಳ ನಿವಾರಣೆಯಲ್ಲಿಯೂ ಕೂಡ ನೆಲ್ಲಿಕಾಯಿಯನ್ನು ಉಪಯೋಗಿಸಬಹುದು. ಆಮ್ಲಪಿತ್ತ, ಹೊಟ್ಟೆಯುಬ್ಬರ, ಹುಳಿ ತೇಗು ಸಮಸ್ಯೆಗಳಿಂದ ಬಳಲ್ತಾ ಇರುವವರು ತಾಜಾ ನೆಲ್ಲಿಕಾಯಿಯ ರಸವನ್ನು 2 ಚಮಚೆಯಷ್ಟು ತೆಗೆದುಕೊಂಡು 1 ಚಮಚೆ ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸಬೇಕು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ನೆಲ್ಲಿಕಾಯಿಯು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತವೆ. ಪ್ರತಿದಿನ 1 ನೆಲ್ಲಿಕಾಯಿಯನ್ನು ತಿಂತಾ ಇದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನೆಗಡಿ, ಕೆಮ್ಮು ಮತ್ತು ಜ್ವರದ ಬಾಧೆಯಿಂದ ರಕ್ಷಣೆ ದೊರೆಯುವಲ್ಲಿ ನೆಲ್ಲಿಯು ಸಹಕರಿಸುತ್ತದೆ. ಹಾಗೆಯೇ ಬೊಜ್ಜಿನ ಸಮಸ್ಯೆ ಇರುವವರು 1 ಲೋಟ ನೀರಿನಲ್ಲಿ 2 ಚಮಚ ನೆಲ್ಲಿಕಾಯಿಯ ರಸವನ್ನು ಶೋಧಿಸಿ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ 2 ತಿಂಗಳು ಸೇವಿಸಿದರೆ ಬೊಜ್ಜನ್ನು ತಕ್ಕ ಮಟ್ಟಿಗೆ ಕರಗಿಸಬಹುದು. ನೆಲ್ಲಿಯಿಂದ ತಯಾರು ಮಾಡಬಹುದಾದಂತಹ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳು ಕೂಡ ಇವೆ. ನೆಲ್ಲಿಯನ್ನು ಬಳಸಿಕೊಂಡು ಹಲವಾರು ಬಗೆಯ ಆರೋಗ್ಯಕರ ಖಾದ್ಯ ವಸ್ತುಗಳನ್ನು ಹಾಗೂ ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿಗಳನ್ನು ಮತ್ತು ಪಾನೀಯಗಳನ್ನು ಕೂಡ ತಯಾರಿಸಬಹುದು. ನೆಲ್ಲಿಯ ಉಪ್ಪಿನಕಾಯಿ ಮಾಡುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ನೆಲ್ಲಿಕಾಯಿ 1 ಕಿಲೋಗ್ರಾಂನಷ್ಟು, ಉಪ್ಪು 1 ಕಿಲೋಗ್ರಾಂ, ಅರಿಶಿನ ಪುಡಿ 25 ಗ್ರಾಂ, ಸಾಸಿವೆ 25 ಗ್ರಾಂ, ಒಣಮೆಣಸಿನಕಾಯಿ 150 ಗ್ರಾಂ, ಮೆಂತ್ಯ 25 ಗ್ರಾಂ, ಎಣ್ಣೆ 50 ಗ್ರಾಂ ಹಾಗೂ ರುಚಿಗೆ ತಕ್ಕಷ್ಟು ಇಂಗು. ಮಾಡುವಂತಹ ವಿಧಾನ ಈ ರೀತಿಯಾಗಿದೆ. ನೆಲ್ಲಿಕಾಯಿಯನ್ನು ಉಪ್ಪು ಬೆರೆಸಿದ ಕುದಿಯುವ ನೀರಿಗೆ ಒಂದೆರಡು ನಿಮಿಷ ಹಾಕಿ ಬೇಯಿಸಿ ಕೆಳಗಡೆ ಇಳಿಸಿಡಬೇಕು. ನೀರನ್ನು ಬಸಿದು ಮತ್ತೆ ಉಪ್ಪನ್ನ ಬೆರೆಸಿ 4-5 ದಿವಸಗಳ ಕಾಲ ಇಡಬೇಕು. ಉಪ್ಪು ಹೀರಿಕೊಂಡ ನಂತರ ತಳದಲ್ಲಿ ಶೇಖರವಾದಂತಹ ಉಪ್ಪು ನೀರನ್ನ ಹೊರಗೆ ಚೆಲ್ಲಬೇಕು. ಒಣಮೆಣಸಿನಕಾಯಿ, ಮೆಂತೆ, ಸಾಸಿವೆ, ಇಂಗು ಇವುಗಳನ್ನು ಹುರಿದು